ನಿತ್ಯ ವಿಜ್ಞಾನ ಪ್ರತಿದಿನ ಮುಂಜಾನೆ 7:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಆಕಾಶವಾಣಿ ಕಾರವಾರ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಜೋಖ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನತೆಗಾಗಿ ಜಾರಿ. ರೈತ ಬಂಧುಗಳಿಗೆಲ್ಲ ಇಂದಿನ ಕಿಸಾನವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದಿನ ಕಿಸಾನವಾಣಿಯಲ್ಲಿ ಸಿದ್ದಾಪುರ ತಾಲೂಕಿನ ಪ್ರಶಾಂತ್ ಬಸವರಾಜ್ ಗೌಡರ್ ಅವರ ಅಲಂಕಾರಿಕ ಮೀನು ಸಾಕಾಣಿಕೆ ಮತ್ತು ತೋಟಗಾರಿಕೆ ಅನುಭವಗಳನ್ನು ಈಗ ಕೇಳೋಣ. ಈಗ ನಮ್ಮ ಜೊತೆಯಲ್ಲಿ ಪ್ರಶಾಂತ್ ಬಸವರಾಜ್ ಗೌಡರ್ ಇದ್ದಾರೆ. ಅಲಂಕಾರಿಕ ಮೀನುಗಳನ್ನು ಸಾಕಾಣಿಕೆ ಮಾಡ್ತಾ ಇದ್ದಾರೆ, ಅದರ ಅನುಭವವನ್ನು ಈಗ ಕೇಳೋಣ. ನಮಸ್ಕಾರ ಪ್ರಶಾಂತ್. ನಮಸ್ತೆ ಸರ್. ಅಲಂಕಾರಿಕ ಮೀನು ಬಹಳ ವಿಶೇಷವಾದಂಥ ಒಂದು ಮೀನುಗಾರಿಕೆ, ಮತ್ತು ಇದು ಬೇರೆಯವರಿಗೆ ಖುಷಿ ಕೊಡುವಂಥದ್ದು. ಅನೇಕ ರೀತಿಯಿಂದ ನಾವು ಅಲಂಕಾರಿಕ ಮೀನನ್ನು ಮನೆಯಲ್ಲಿ ಸಾಕೋದ್ರಿಂದ ಒಳ್ಳೆಯದಾಗುತ್ತೆ ಅನ್ನುವಂಥ ತಿಳುವಳಿಕೆ ಕೂಡ ಇದೆ. ನಿಮಗೆ ಅಲಂಕಾರಿಕ ಮೀನನ್ನು ಸಾಕಬೇಕು ಅನ್ನುವಂಥದ್ದು ಮನಸ್ಸು ಹೇಗೆ ಬಂತು ಮತ್ತು ಪ್ರೇರಣೆ ಹೇಗೆ ಸಿಕ್ತು? ಸರ್, ನಾವು ನಮ್ಮನೆಯಲ್ಲಿ ಜಾಯಿಂಟ್ ಫ್ಯಾಮಿಲಿ ಇದೆ ಸರ್. ನಾವು ಏನಾದರೂ ಹೊಸದಾಗಿ ಮಾಡಬೇಕು ಅನ್ನೋದೊಂದು ರೀತಿ ಆಸೆ ನಮಗೆ. ಆ ರೀತಿಯಲ್ಲಿ ಯೋಚನೆ ಮಾಡೋ ಸಮಯದಲ್ಲಿ ಏನೋ ಹೊಸ್ತಂತ ಹುಡುಕ್ತಾ ಇರೋ ಟೈಮಲ್ಲಿ ಒಂದ್ಸರಿ ನಮ್ಮ ಜಿಲ್ಲೆಯ ಸಂಸದರಾದ ಮಾನಂತ್ ಕುಮಾರ್ ಹೆಗಡೆ ಅವರು ಒಂದು ಕಡೆ ಏನೋ ಹೇಳ್ತಾ ಇದ್ರು, ಅಲಂಕಾರಿಕ ಮೀನನ್ನು ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಪರಿಚಯಿಸಬೇಕು, ಉತ್ತೇಜಿಸಬೇಕು ಅಂತ ಹೇಳ್ತಾ ಇದ್ದು ಕೇಳಿದೆ. ಆನಂತರ ಅವ್ರದ್ದು ಒಂದು ಫಂಕ್ಷನಿಗೆ ಹೋದೆ. ಆನಂತರ ಅವರು ಯಾರ್ದೋ ಒಂದು ಕಡೆಯಿಂದ ಗೋಲ್ಡ್ ಫಿಶಸ್ ಮರಿಗಳನ್ನು ತರಿಸ್ಕೊಟ್ರು, ಅದನ್ನ ಡೆವಲಪ್ ಮಾಡಿದ್ದೆ, ಸೇಲ್ ಮಾಡಿದ್ದೆ. ಆನಂತರ ನನಗೆ ಮೀನು ಮರಿಗಳು ಎಲ್ಲಿ ಸಿಗ್ತವೆ ಅನ್ನೋದು ನನಗೆ ಡೀಟೇಲ್ ಸಿಗಲಿಲ್ಲ ಫಸ್ಟಿಗೆ. ಆನಂತರ ಅದು ಎಲ್ಲಿ ಸಿಗತ್ತೆ ಅಂತ ನಾನು ಹುಡುಕ್ತಾ ಇರ್ಬೇಕಾದ್ರೆ ನನಗೆ ಯಾವುದು ಮಾಹಿತಿ ಸಿಗಲಿಲ್ಲ. ಕೊನೆಗೆ ಒಂದು 4-5 ವರ್ಷ ಡ್ರಾಪ್ ಮಾಡಿದೆ. ಆನಂತರ ಕೃಷಿ ಇಲಾಖೆಯವ್ರ ಕಾಂಟ್ಯಾಕ್ಟ್ ಮಾಡಿದೆ. ಅವರು ಏನು ಮಾಡಿ ಆತ್ಮ ಯೋಜನೆಯಿಂದ ಅದಕ್ಕೆ ಅದು ಎಲ್ಲಿ ಸಿಗತ್ತೆ ಅನ್ನೋ ಹುಡುಕಿ ಆನಂತರ ಅದಕ್ಕೊಂದು ಟ್ರೈನಿಂಗ್ ಅರೇಂಜ್ ಮಾಡಿದರು. ಚೆನ್ನೈಯಿಂದ ಕೊಳತ್ತೂರು ಅಂತ ಹೇಳಿ ಅಲ್ಲಿ ಗೋಲ್ಡ್ ಫಿಶಸ್ಸಿನ ಮೇನ್ ಮಾರ್ಕೆಟ್ ಇರೋದು ಇಂಡಿಯಾದಲ್ಲಿ. ಅಲ್ಲಿ ಇಂಡಿಯಾದ 3/4% ಅಷ್ಟು ಮ್ಯಾನೇಜ್ ಮಾಡೋದು ಅಲ್ಲಿಂದನೇ ಮಾಡ್ತಾರೆ. ಅಲ್ಲಿ ಹೋಗಿ ಅಲ್ಲಿಗೊಂದು 2 ದಿನ ಟ್ರೈನಿಂಗ್ ತಗೊಂಡೆ. ಆನಂತರ ಮತ್ತೆ ಸಿರ್ಸಿಗೆ ಬಂದು ಆ ಮೀನುಗಾರಿಕೆ ಇಲಾಖೆಯನ್ನು ಕಾಂಟ್ಯಾಕ್ಟ್ ಮಾಡಿದೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಆತ್ಮ ಯೋಜನೆಯಿಂದ ಒಂದು ಸರಿ ಅದರಿಂದ ಒಂದು ಸವಲತ್ತು ತಗೊಂಡು ಮತ್ತೆ ಇವಾಗ ಬೆಳೀತಾ ಇದ್ದೀನಿ. ಗೋಲ್ಡ್ ಫಿಶಸ್ಸಿಗೆ ಅದು ಮೊಟ್ಟೆ ಹಾಕಿ ಮರಿ ಮಾಡೋಂಥದ್ದು, ಅದಕ್ಕೆ ಟ್ರೈನಿಂಗ್ ಭಾಳ ಬೇಕಾಗತ್ತೆ. ಫಸ್ಟಿನ ಅನುಭವ ಆಗಿದ್ದಕ್ಕಾಗಿ ನಾನು ಮರಿ ಹಾಕೋಂಥ ಮೀನನ್ನ ಸಾಕೋಣ ಅಂತೇಳಿ ಯೋಚನೆ ಮಾಡಿದೆ. ಅದರ ಪ್ರಕಾರ ಗಪ್ಪಿ ಮೀನುಗಳಂತಂದು ಸಾಕಿ ಅದನ್ನೀಗ ಸೇಲ್ ಮಾಡಿದ್ದೀನಿ. ಟ್ರೈನಿಂಗ್ ಆದಮೇಲೆ ಈಗ ಪ್ರಧಾನಮಂತ್ರಿಯವರು ಕೋವಿಡ್ ಟೈಮಲ್ಲಿ ಜನರಿಗೆಲ್ಲ ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ, ಅದಕ್ಕೆ ಅವರು ಆರ್ಥಿಕ ಚೇತರಿಕೆ ಕಾಣಲಿ ಅನ್ನೋಕೆ ಆತ್ಮ ನಿರ್ಭರ ಯೋಜನೆಯಡಿ ಅಲಂಕಾರಿಕ ಮೀನುಗಳ ಉತ್ಪತ್ತಿ ಹಾಗೂ ಅಭಿವೃದ್ಧಿ ಅಂತೇಳಿ ಒಂದು ಸ್ಕೀಮ್ ತಂದರು. ಆ ಸ್ಕೀಮ್ ಪ್ರಕಾರ ನಾನೀಗೊಂದು ಪ್ರಾಜೆಕ್ಟ್ ಕೈ ಎತ್ಕೊಂಡಿದ್ದೀನಿ, ಅದು ಫೈನಲ್ ಹಂತಕ್ಕೆ ಬಂದಿದೆ. ಅದರ ಪ್ರಕಾರ ಈಗ ಒಂದು 10 ಗುಂಟೆ ಜಾಗದಲ್ಲಿ ಅದರದ್ದೇ ದೊಡ್ಡ ಪ್ರಮಾಣದಲ್ಲಿ ಬೆಳಿಬೇಕು ಅಂತ ಮಾಡಿ ಬೆಳೀತಾ ಇದ್ದೀನಿ. ಇವಾಗೆಲ್ಲ ಆರ್ಡರ್ ಹಾಕಿದ್ದೀನಿ ಸರ್, ಬುಧವಾರದಿಂದ ನನಗೀಗ ಮೀನು ಮರಿಗಳು ಸಿಗ್ತಾ ಇದೆ. ಅಂದ್ರೆ ಅಲಂಕಾರಿಕ ಮೀನುಗಳನ್ನು ಸಾಕಾಣಿಕೆ ಮಾಡೋದು ಮತ್ತು ಮರಿಯನ್ನು ಉತ್ಪಾದನೆ ಮಾಡೋದು ವ್ಯತ್ಯಾಸ ಏನು ಇಲ್ಲಿ? ಅಂದ್ರೆ ನಾವು ಇಲ್ಲಿ ಡೆವಲಪ್ಮೆಂಟ್ ಮಾಡಿದ್ರೆ ನಮಗೆ ಆ ಮರಿಗಳನ್ನು ಬೇರೆ ಕಡೆಯಿಂದ ತರೋದು ಉಳಿಯತ್ತೆ, ಯಾಕಂದ್ರೆ ಮರಿಗಳನ್ನ ಟ್ರಾನ್ಸ್ಪೋರ್ಟೇಷನ್ ಇಂದ ಖರ್ಚು ಬರುತ್ತೆ ನಮ್ಗೆ. ಅದು ಅದು ಅನುಕೂಲ ಆಯ್ತು. ನಾವು ನಿರ್ವಹಣೆಯಲ್ಲಿ ಏನಾದ್ರು ವ್ಯತ್ಯಾಸ ಇರುತ್ತಾ ಇದರಲ್ಲಿ? ನಾವು ಮರಿಯನ್ನ ತಯಾರು ಮಾಡಬೇಕು ಅಂದ್ರೆ ತಾಯಿ ಮೀನನ್ನ ವಿಶೇಷವಾಗಿ ಏನಾರ ಕಾಳಜಿ ವಹಿಸಬೇಕು, ಇದೆ ಸರ್, ಬಹಳ ಕಾಳಜಿ ವಹಿಸಬೇಕಾಗತ್ತೆ. ಯಾಕಂದ್ರೆ ಅದು ಮೇಲ್ ಮತ್ತು ಫಿಮೇಲ್ ಅನ್ನೋದನ್ನ ನಾವು ಗುರುಸ್ಬೇಕಾಗತ್ತೆ. ಅದನ್ನ ಅವೆರಡನ್ನೇ ಸಪರೇಟ್ ಒಂದು ತೊಟ್ಟೆಯಲ್ಲಿ ಬಿಡಬೇಕಾಗತ್ತೆ. ಆನಂತರ ಮೊಟ್ಟೆ ಇಡೋದಕ್ಕೆ ಸೈಡಿಗೆಲ್ಲ ಒಂದು ಎಲೆ ಇಟ್ಟು ಅದನ್ನ ಮೊಟ್ಟೆಗಳು ಇಡ್ಲಿಕ್ಕೆ ಒಂದು ಅವಕಾಶ ಮಾಡ್ಕೊಡ್ಬೇಕಾಗತ್ತೆ. ಆನಂತರ ಹೀಟ್ ಟೆಂಪರೇಚರ್ ನ ಮೇಂಟೈನ್ ಮಾಡಬೇಕಾಗತ್ತೆ. ಆನಂತರ ಇಷ್ಟು ದಿನ ನಂತರ ಆ ಮೊಟ್ಟೆಗಳು ಮತ್ತು ತಾಯಿ ತಿನ್ನಬಾರ್ದು ಅನ್ನೋದಕ್ಕಾಗಿ ತಾಯಿನ ಮತ್ತೆ ಸಪರೇಟ್ ಮಾಡಬೇಕಾಗತ್ತೆ. ಆನಂತರ ಆ ಮರಿ ಇರೋದಕ್ಕೆ ಫುಡ್ ಬೇರೆ, ನಾವು ಮತ್ತೆ ಅದಕ್ಕೆ ಸಪರೇಟ್ ಆಗಿ ಫುಡ್ ಕೊಡಬೇಕಾಗತ್ತೆ. ಇದೆಲ್ಲ ಇರುತ್ತೆ. ಮೊಟ್ಟೆ ಎಷ್ಟು ದಿನಕ್ಕೆ ಇಡ್ತವು, ಮತ್ತೆ ತಾಯಿ ಬೇರ್ಪಡಿಸೋದು ಮೊಟ್ಟೆ ಇಟ್ಟ ತಕ್ಷಣ ಅಥವಾ ಒಂದೆರಡು ದಿನ ಬಿಟ್ಟು ಹೇಗೆ? ಇಲ್ಲ ಸರ್, ನನಗೆ ಆ ಮೊಟ್ಟೆ ಇಡೋದ್ರ ಬಗ್ಗೆ ಪೂರ್ತಿ ಟ್ರೈನಿಂಗ್ ತಗೊಂಡಿಲ್ಲ, ತಳದೇ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಅದಕ್ಕೆ ಭಾಳಷ್ಟು ಟ್ರೈನಿಂಗ್ ಬೇಕಾಗತ್ತೆ. ಅದಕ್ಕೆ ಈಗ ಮರಿ ಹಾಕೋದನ್ನ ಟ್ರೈನಿಂಗ್ ಅದರಲ್ಲಿ ಒಂದು ಸ್ವಲ್ಪ ನುರಿತ ಮೇಲೆ ಈಗ ಮೊಟ್ಟೆ ಇಡೋದನ್ನ ಮಾಡೋಣ ಅನ್ನೋದಿದೆ ಸರ್. ಅದರಲ್ಲಿ ಅಲಂಕಾರಿಕ ಮೀನಲ್ಲಿ 10 ರೂಪಾಯಿ ಮೀನಿಂದ ಹಿಡಿದು 10-1000 ರೂಪಾಯಿದವರು ಮೀನಿನ ಒಂದೊಂದು ಮೀನಿನ ರೇಟು ಇದೆ ಸರ್. ಅಷ್ಟೆಲ್ಲ ಕಾಸ್ಟ್ಲಿ ಇದೆ ಸರ್. ಈ ಗೋಲ್ಡ್ ಫಿಶ್ ಅಂತ ಹೇಳಂದಿಲ್ಲ, ಅದನ್ನ ಒಂದೇ ತಯಾರು ಮಾಡ್ತಾರೆ ಅಥವಾ ಬೇರೆ ಬೇರೆ ವಿಭಿನ್ನ? ಇಲ್ಲ ಸರ್, ಈಗ ಸರ್ ಇವಾಗ ಗೋಲ್ಡ್ ಫಿಶಸ್ ನಾನು ಹೋಗ್ತಾ ಇಲ್ಲ ಸರ್ ಅದು. ಯಾಕಂದ್ರೆ ಅದು ಮೊಟ್ಟೆ ಇಟ್ಟು ಮರಿ ಮಾಡೋಂಥ ಮೆಥಡ್ ಅದು. ಅದಕ್ಕೆ ಗಪ್ಪಿಸು, ಕೊಯಿ, ಆನಂತರ ಮೌಲಿ ಈ ಜಾತಿಗಳನ್ನು ಫಸ್ಟಿಗೆ ಬೆಳೆಸ್ತಾ ಇದ್ದೀನಿ ಸರ್. ಆನಂತರ ಮೊಟ್ಟೆ ಇಡೋಂಥ ಮೀನು ಮರಿಗೆ ಹೋಗೋಣ ಅಂತ ಮಾಡಿದ್ದೀನಿ. ಈ ವೈವಿಧ್ಯತೆ ಇದೆಯಲ್ಲ, ಅದರ ಒಂದು ಅನುಕೂಲ ಏನು ಮತ್ತು ಅದಕ್ಕೆ ಬೇಡಿಕೆ ಎಲ್ಲ ಹೇಗಿದೆ? ಸರ್, ವೈವಿಧ್ಯತೆ ಅಂತ ಹೇಳಿಕೊಟ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೀರಿನ ಮೂಲಗಳು ಭಾಳಷ್ಟು ಇದೆ. ಆನಂತರ ಅಲಂಕಾರಿಕ ಮೀನುಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ಬಹಳ ಪೂರಕವಾದ ವಾತಾವರಣ ಇದೆ. ಚೆನ್ನೈದಲ್ಲಿ ನಾವು ನಮ್ಮ ಸೈಡ್ ಒಂದು ಸ್ವಲ್ಪ ಜಾಗ ಇದ್ರೆ ಅಡಿಕೆ ತೋಟದಲ್ಲಿ ಅಡಿಕೆ ಇಡನ್ನು ಇಟ್ಕೊಂಡು ಅದರಲ್ಲಿ ಕೊನೆ ಕೇಳಲಿಕ್ಕೆ ನೋಡ್ತೀವಿ. ಅಲ್ಲಿ ದೊಡ್ಡ ಸಿಟಿ ಒಳಗೆ ಸರ್, ಅದು ಮೆಟ್ರೋ ಸಿಟಿ ಅದು. ಅಂಥ ಸಿಟಿಯಲ್ಲಿ ಎದುರಿಗೊಂದು 10 ಗುಂಟೆ ಜಾಗ 2 ಗುಂಟೆ ಜಾಗ ಇದ್ರು ನೀರಿನ ತೊಟ್ಟಿಗಳನ್ನು ಮಾಡಿ ಅದರಲ್ಲಿ ಮೀನು ಮರಿಗಳನ್ನು ಉತ್ಪತ್ತಿ ಮಾಡಿ ಅದನ್ನ ಸೇಲ್ ಮಾಡ್ತಾರೆ ಸರ್. ಅಂದ್ರೆ ಅಷ್ಟು ಜಾಗನೂ ವೇಸ್ಟ್ ಮಾಡ್ತಾ ಇಲ್ಲ ಅವರು. ಒಂದು ಮನೆ ಎದುರಿಗೆ ಒಂದು ರೋಡಿಗೆ ಹೋಗ್ಲಿಕ್ಕೆ ಒಂದು ಕಾಲ್ದಾರಿ ಅಷ್ಟು ಜಾಗ ಮಾತ್ರ ಇಟ್ಕೊಂಡಿದ್ರು ಅಷ್ಟು ತೊಟ್ಟಿ ಮಾಡ್ಕೊಂಡು ಮಾಡ್ತಾ ಇರ್ತಾರೆ ಸರ್. ಅದು ಬಹಳ ಚಂದ ಇದೆ ಸರ್. ಅಲ್ಲಿ ಅಂದ್ರೆ ತೊಟ್ಟಿ ವಿಶೇಷವಾಗಿರುತ್ತಾ? ಇಲ್ಲ ಸರ್, ಸಿಮೆಂಟಿನ ತೊಟ್ಟಿನೇ ಮಾಡ್ಕೊಂಡಿರ್ತಾರೆ, ಚೌಕ ರೀತಿ ಮಾಡ್ತಾರೆ, ರೌಂಡ್ ಮಾಡ್ತಾರೆ. ನಾನು ಇಲ್ಲಿ ರೌಂಡ್ ಮಾಡಿದ್ದೀನಿ ಸರ್, 3 ಫೀಟ್ ಆಗಲ್ಲ, 2.5 ಫೀಟ್ ಹೈಟಿಂದ ತೊಟ್ಟಿ ರೆಡಿ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನೀರು ಇಂಥದ್ದ ಬೇಕು ಹಂಗೇನ್ರಿ? ನೀರಿನ ಸೋರ್ಸ್ ಬೇಕು. ಬೋರ್ ನೀರು ಫ್ಲೋರೈಡ್ ಯುಕ್ತ ನೀರು ಆಗಬಾರ್ದು, ನ್ಯಾಚುರಲ್ ಅಂದರೆ ಜಲದ ನೀರು ಅಂತಲ್ಲ ಅದು ಇದ್ರೆ ಚಲೋ ಆಗುತ್ತೆ. ಬೋರ್ ನೀರಾದರೆ ಓಕೆ, ಆದರೆ ಫ್ಲೋರೈಡ್ ಅಂಶ ಕಮ್ಮಿ ಇರಬೇಕು ಅಂತ ಇದೆ. ಅದು ನೀರನ್ನು ಇಷ್ಟು ದಿನಕ್ಕೆ ಚೇಂಜ್ ಮಾಡಬೇಕು ಹಂಗೇನ್ರಿ ಇರುತ್ತೆ? ಹಾಂ, ಚೇಂಜ್ ಮಾಡ್ಬೇಕು ಸರ್. ಅದನ್ನು ಗೊತ್ತಾಗುತ್ತೆ ಸರ್, ನಾವು ಫುಡ್ ಹೆಚ್ಚಿಗೆ ಕೊಟ್ಟಾಗ ನೀರು ಸ್ವಲ್ಪ ಗಲೀಜಾಗತ್ತೆ, ಅವಾಗ ನಾವು ಚೇಂಜ್ ಮಾಡ್ತಾ ಇರಬೇಕು. ಅದನ್ನು ನೋಡ್ಬೇಕು. ಅಂದಾಜು ಎಷ್ಟು ದಿನ ಬೇಕು? ಕೆಲವೊಂದು ಟೈಮ್ ಫುಡ್ ಭಾಳ ಕೊಟ್ಟಾಗ ಒಂದು 10 ದಿನಕ್ಕೂ ಆಗುತ್ತೆ, ಇಲ್ಲದವ್ರಿಗೆ 2 ತಿಂಗಳವರೆಗೂ ಬರುತ್ತೆ. ಹಾಗಾದ್ರೆ ಏನೇನು ಆಹಾರ ಕೊಡೋದಾಗುತ್ತೆ? ಆಹಾರ ಅಂದ್ರೆ ಸರ್, ಮರಿದ ಟೈಮಿಗೆ ಶೇಂಗಾ ಹಿಂಡಿ ಕೊಡ್ತೀವಿ. ಆನಂತರ ರೆಡಿ ಫುಡ್ಡು ಬರುತ್ತೆ ಅದಕ್ಕೆ. ಅಂದ್ರೆ ರೆಡಿ ಫುಡ್ ಕೂಡ ಸರ್ ನಾವು ಗ್ಲಾಸ್ ಒಳಗೆ ಹಾಕಿ ಕೊಡ್ತೀವಲ್ಲ, ಅಲಂಕಾರಿಕ ಇಟ್ಟ ಟೈಮಲ್ಲಿ ರೆಡಿ ಫುಡ್ ಕೊಡ್ತೀವಿ. ಅಲ್ಲಿ ಕೊಡ್ಬೇಕಾದ್ರೆ ಶೇಂಗಾ ಹಿಂಡಿನ ಅತಿ ಹೆಚ್ಚಾಗಿ ಶೇಂಗಾ ಹಿಂಡಿ, ಆನಂತರ ಪಚ್ಚಬಾಳೆ ಹಣ್ಣನ್ನು ಕೊಡ್ತೀವಿ. ಅದು ಬಹಳ ಅನುಕೂಲ ಆಗುತ್ತೆ. ಈಗ ರೆಡಿಮೇಡ್ ಫುಡ್ ಫಿಶ್ ಫುಡ್ನ ತಯಾರು ಮಾಡಿ ಮಾರುಕಟ್ಟೆಗೆ ಬಿಟ್ಟಿರ್ತಾರೆ, ಅಂತಂದು ಹಾಕೋದಕ್ಕೂ ನಾವು ಇಲ್ಲಿ ಶೇಂಗಾ ಹಿಂಡಿ ಹಾಕೋದು ಪಚ್ಚಬಾಳೆ ಹಾಕೋದು ಅದಕ್ಕೂ ವ್ಯತ್ಯಾಸ ಏನ್ರಿ ಇರ್ತದೆ? ಏನಿಲ್ಲ ಸರ್, ಅಂದ್ರೆ ಏನಿದೆ ಅಂದು ಅದು ಮಾರ್ಕೆಟ್ ಸ್ಟ್ರಾಟಜಿ. ಅದು ಅದನ್ನ ಎಲ್ಲ ಬದಿಗೆ ಸ್ಟೋರೇಜ್ ಮಾಡಿ ಸೇಲ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂದಾಗ ಆ ರೀತಿ ಬರುತ್ತೆ. ಇದನ್ನ ನಾವು ಮನೆಯಲ್ಲೇ ಇದು ಮಾಡ್ಬೇಕು, ಬಲ್ಕ್ ಅಲ್ಲಿ ಮಾಡ್ಬೇಕಾದ್ರೆ ನಮ್ಗೆ ಅದು ಮಾರ್ಕೆಟಿಂದ ತರೋದು ಕಾಸ್ಟ್ಲಿ ಬರುತ್ತೆ. ನಾವಿಲ್ಲಿ ಶೇಂಗಾ ಹಿಂಡಿ ಆದ್ರೆ ಕಮ್ಮಿ ಬರುತ್ತೆ ಸರ್. ಅದಾದ್ರೆ 1 ಕೆಜಿ ತರಬೇಕಂದ್ರೆ 300-400 ರೂಪಾಯಿ ಹೋಗುತ್ತೆ ಅದು ಮಾರ್ಕೆಟಿಂದ ಸಿಗೋದು. ನಾವು ಶೇಂಗಾ ಹಿಂಡಿ ಆದ್ರೆ 20-30 ರೂಪಾಯಿದಲ್ಲಿ ಮುಗಿಯುತ್ತೆ. ಆ ರೀತಿ ವರ್ಕೌಟ್ ಆಗುತ್ತೆ. ಈ ಕೋಳಿ ಸಾಕಾಣಿಕೆದಾರರು ಅದಕ್ಕೆ ಸಪರೇಟ್ ಫೀಡ್ ತಂದು ಹಾಕಿದ್ರೆ ಮಾತ್ರ ಚೆನ್ನಾಗಿ ಬೆಳೀತವು, ಇಲ್ಲಾಂದ್ರೆ ಇಲ್ಲ ಅನ್ನುವಂಥದ್ದು ಇದು ಕಲ್ಪನೆ, ಅಂಥದ್ದೇನಿಲ್ಲ ಇಲ್ಲಿ. ಆ ರೀತಿ ಇದಿಲ್ಲ ಸರ್. ಕೆಲವೊಂದು ಇಲ್ಲಿ ಮಾತಾಡ್ಲಿಕ್ಕೆ ಅತಿಶಯೋಕ್ತಿ ಆಗುತ್ತೆ, ಕೆಲವೊಂದು ಆ ಫುಡ್ಡಿಂದ ಇದೆಲ್ಲ ಸರ್, ನಮ್ದು ಆಕಳುಗಳಿಗೂ ಕೊಡ್ತೀವಿ. ಇನ್ನು ಈ ವಿಷಯದಲ್ಲಿ ಹೇಳಬಾರದು. ಆಕಳುಗಳಿಗೆ ಚಪ್ಪಟೆ ಹಿಂಡಿ ಅಂತ ಕೊಡ್ತೀವಿ, ಅದು ಹಾಲು ಹೆಚ್ಚಿಗೆ ಕೊಡುತ್ತೆ. ಹಂಗೆ ಅಂತ ನಮ್ಮಲ್ಲಿ ವಾತಾವರಣಕ್ಕೆ ಅಲ್ಲಿ ಕೊಡ್ತೀವಿ. ಈ ಚಪ್ಪಟೆ ಹಿಂಡಿ ಹತ್ತಿಗಳು ಹಿಂಡಿ ಇದೆಯಲ್ಲ, ಅದು ಸರ್ ಹೊರಗಡೆ ಸೈಡ್ ಅದು ಹೆಚ್ಚಿಗೆ ಸೇಲ್ ಇಲ್ಲ. ನಮ್ಮ ಅದ್ರ ಮೇನ್ ಮಾರ್ಕೆಟ್ ಇರೋದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಶಿರಸಿ ಸಿದ್ದಾಪುರ ಎರಡೇ, ಮತ್ತು ಹೊರಗಡೆ ಅಷ್ಟು ಸೇಲ್ ಇಲ್ಲ. ಅದು ಅಂದರೆ ನಮ್ಗೆ ಏನು ಬೇಕು ಅನ್ನೋದು ನಮ್ಮ ಜನರೊಳಗೆ ಅದು ತುಂಬಿರ್ತಾರಲ್ಲ, ಅದಕ್ಕೆ ಅದರಲ್ಲೇ ಜನ ಎಡಿಟ್ ಆಗಿರ್ತಾರೆ. ನೀರು ವಿವಿಧ ಜಾತಿಯ ಮೀನುಗಳನ್ನು ಸಾಕಿದಾಗ ಅವುಗಳು ಇಷ್ಟು ದಿನಕ್ಕೆ ಕಟಾಗಿ ಬರ್ತವೆ ಅಂದ್ರೆ ಮಾರುಕಟ್ಟೆಗೆ ನಾವು ಮಾರಲಿಕ್ಕೆ ತಯಾರಾಗ್ತವು ಒಂದು ಮೀನು ಇಷ್ಟು ದಿನ ಬೇಕು, ಎರಡು ತಿಂಗಳು ಬೇಕು, ನಾಲ್ಕು ತಿಂಗಳು ಬೇಕು, ಆರು ತಿಂಗಳು ಬೇಕು, ಹಂಗೇನ್ರಿ ಇರುತ್ತಾ? ಇದೆ ಸರ್, ಅಂದ್ರೆ ಜಾತಿಗಳ ಇದೆಲ್ಲ ಸರ್, ಮರಿ ಹಾಕೋದ್ರಲ್ಲಿ ಮೀನ್ ಇರೋದು ನಾಲ್ಕು ಜಾತಿ, ಅದರಲ್ಲಿ ವೆರೈಟಿಗಳು ಅಂದ್ರೆ ಪಂಗಡಗಳನ್ನು ಬಹಳಷ್ಟು ಮಾಡಿದ್ದಾರೆ, ಅಂದ್ರೆ ಕ್ರಾಸಿಂಗ್ ಎಲ್ಲ ಮಾಡಿ ಅದರಲ್ಲೇ 30-40 ಜಾತಿ ಮಾಡಿದ್ದಾರೆ. ಅಂದ್ರೆ ಆ ತಳಿಗಳು ಅನುಗುಣವಾಗಿ ಹೆಚ್ಚಿಗೆ ಆಗ್ತಾ ಟೈಮ್ ಹೆಚ್ಚಿಗೆ ಬೇಕಾಗ್ತಾ ಹೋಗುತ್ತೆ, ಒಂದೊಂದಕ್ಕೂ ಒಂದೊಂದು ಟೈಮ್ ಇದೆ ಸರ್. ಈ ಅಲಂಕಾರಿಕ ಮೀನುಗಳಲ್ಲಿ ಕೂಡ ಹಾಗೆ ಇದೆ ಸರ್. ನೀವು ಹಾಗಾದ್ರೆ ಮಾರಾಟ ಮಾಡಲಿಕ್ಕೆ ನಮಗೆ ಚೆನ್ನೈನೇ ಅಲ್ಲೇ ಸಾಧ್ಯ, ಅಲ್ಲೇ ಮಾರುಕಟ್ಟೆ ಸರಿಯಾದ ವ್ಯವಸ್ಥೆ ಇದೆ ಅಂತೇಳಿ ಅಂತ ಇದ್ರಿ, ನೀವು ಹೇಗೆ ಮಾರಾಟ ಮಾಡ್ತೀರಿ, ಅವನ್ನೆಲ್ಲ ತಗೊಂಡು ಹೋಗೋದಿಲ್ಲ ಹೇಗೆ? ಇಲ್ಲ, ಅದ್ರ ಬಗ್ಗೆ ಈಗ ಬಹಳಷ್ಟು ಜನರು ನನಗೆ ಹೇಳಿದ್ದಾರೆ ಸರ್, ಅದು ಒಂದು ಸ್ವಲ್ಪ ಆತಂಕ ಇದೆ. ಆದರೆ ನೋಡ್ಬೇಕು ಸರ್, ಅದು ಯಾವಾಗಾದ್ರೂ ಒಂದ್ಸರಿ ಕೈ ಸುಟ್ಕೊಳ್ಳೋದು ಯಾವುದೇ ಗೊತ್ತಾಗೋದಿಲ್ಲ, ನೋಡ್ಬೇಕು ಅದು ಇನ್ನು ಹೇಗೆ ಆಗುತ್ತೆ ಅಂತೇಳಿ. ಫಸ್ಟ್ ಸ್ಟಾರ್ಟಿಂಗ್ ಮಾಡ್ತಾ ಇರೋದಕ್ಕಾಗಿ ನೋಡ್ಬೇಕು. ಈಗ ಇವಾಗ ಮಾಡ್ತಾ ಇರೋದು ಮೌಲ್ಯ ಎಷ್ಟು ಕೊಡ್ತಾ ಇದೆ, ಸಣ್ಣ ಪ್ರಮಾಣದಲ್ಲಿ ಇಲ್ಲೇ ಯಾರಾದರೂ ಗೊತ್ತಿದ್ದವರಿಗೆ ಎಲ್ಲ ಸೇಲ್ ಮಾಡ್ತಾ ಇದ್ದೆ. ಇನ್ನು ಅದು ಮಾಡಿದಾಗ ಇನ್ನು ನೋಡ್ಬೇಕು, ಅಂದರೆ ಟ್ರಾನ್ಸ್ಪೋರ್ಟೇಷನ್ ಮೇನ್ ಬೀಳುತ್ತೆ ಸರ್. ಯಾಕಂದ್ರೆ ಇಲ್ಲಿಂದ ಯಾವುದೇ ಜಾಗಕ್ಕೆ ಟ್ರಾನ್ಸ್ಪೋರ್ಟೇಷನ್ ನೇರವಾಗಿದೆ ಅಂದರೆ ಇಲ್ಲಿಗೆ ನಾವು ಅದನ್ನ ಕಳಿಸ್ಬೋದು. ಯಾಕೆಂದ್ರೆ ಇವತ್ತು ಕಳಿಸಿದ್ವಿ ಅಂದರೆ ನಾಳೆ ದಿವಸ ಅಲ್ಲೋಗಿ ಅದು ಮತ್ತೆ ಡಿಸ್ಪ್ಯಾಚ್ ಆಗಬೇಕು, ಇಲ್ಲಿಂದ ಹೋದ್ರೆ ಮತ್ತೊಂದು ಪಾಯಿಂಟ್ ಹೋಗಿ ಅಲ್ಲಿಂದ ಡಿಸ್ಪ್ಯಾಚನ್ ಆಗಬೇಕು. ಆದರೆ ಈ ವ್ಯವಸ್ಥೆ ಇಲ್ಲಿಲ್ಲ, ನೋಡ್ಬೇಕು ಅದು ಯಾವ ರೀತಿ ಆಗಬೇಕು ಅನ್ನೋದು ಒಂದು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ, ನೋಡ್ಬೇಕು. ಈ ಸದ್ಯಕ್ಕೆ ನೀವು ಮಾರಾಟ ಮಾಡೋದೆಲ್ಲ ಹೇಗೆ ಸರ್? ಇವಾಗ ಮಾರಾಟ ಮಾಡೋದು ನಮ್ಮ ಪರಿಚಯಸ್ಥರಿಗೆ ಈ ರೀತಿ ಮಾಡಿ ಕೊಡ್ತಾ ಇದ್ದೀವಿ. ಅಂದ್ರೆ ಅಲ್ಲಿ ಬಾರ್ಗೇನಿಂಗ್ ಅವೆಲ್ಲ ನಡೆಯುತ್ತೆ, ಇಷ್ಟು ನೀವು ಹೇಳ್ತೀರಿ ಅಷ್ಟು ಇರತ್ತೆ ಸರ್ ಬಾರ್ಗೇನಿಂಗ್ ಇರತ್ತೆ. ಅಂದ್ರೆ ಸರ್, ನಾನೀಗ ಫಸ್ಟ್ ಗೆ ಹಾಬಿ ಲೆಕ್ಕ ಸ್ಟಾರ್ಟ್ ಮಾಡಿದ್ದೆ, ಅಂದ ದೊಡ್ಡ ಲಾಭದ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ಲಿಲ್ಲ, ಇನ್ನು ನೋಡ್ಬೇಕು ಸರ್ ಅದನ್ನೆಲ್ಲ. ಹಿಂಗೆ 10 ಗುಂಟೆ ಒಳಗೆ ನಾ ಸಾಕ್ತೀನಿ ಅಂತ ಹೇಳಿದ್ರಲ್ಲ, ಹಂಗಾಗಿ ದೊಡ್ಡ ಪ್ರಮಾಣದನ ಆಯ್ತು ಅದು. ಹೌದು ಸರ್, ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಅಂದ್ರೆ ಸರ್, ಈಗ ಅದು ಏನಾಗಿದೆ ಅಂದ್ರೆ, ನಾವು ಹೊಲ ಗದ್ದೆಗೆ ಹೋಗಿ ದುಡಿತಾ ಇರ್ತೀವಿ, ಅಂದ್ರೆ ಮನೆಯಲ್ಲಿರೋಂತ ಹೆಂಗಸರು ಅದನ್ನ ಮೇಂಟೈನ್ ಮಾಡ್ತಾ ಇರ್ತಾರೆ. ಯಾಕೆಂದ್ರೆ ಸರ್, ನನ್ನೊಂದು ಉದ್ದೇಶ ಹೇಳ್ತಲ್ಲ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಹಳ ಸೂಕ್ತವಾದಂತ ಕೃಷಿ ಇದು. ಈ ರೀತಿ ಕೃಷಿ ಮಾಡಿದ್ರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಗೆ ಒಂದು ಇದು ಹಬ್ ಅಂತಾನೆ ಮಾಡ್ಬೋದು. ಆ ರೀತಿ ಮಾಡ್ಬೇಕು ಅನ್ನೋದೊಂದು ಆಸೆ ಇದೆ. ನಮ್ಮ ಶಿರ್ಸಿ ಮೀನುಗಾರಿಕೆ ಇಲಾಖೆ ವೈಭವ್ ಸರ್ ಇದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ, ಕೃಷಿ ಇಲಾಖೆಯವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಹಂಗಾದ್ರೆ ಬೇರೆ ರೈತರು ಕೂಡ ಇದನ್ನ ಒಂದು ಉಪಕಸವಾಗಿ ತಗೋಬೇಕು ಅಂತ ಹೇಳಿದಾಗ ಏನೆಲ್ಲ ಮಾಡಬಹುದು, ಎಂತ ವ್ಯವಸ್ಥೆ ಇದ್ದವ್ರು ಮಾಡಬಹುದು? ನೀರಿನ ಅನುಕೂಲತೆ ಚಲೋ ಇದ್ರೆ ಮಾಡ್ಬೋದು ಸರ್. ಸರಿಯಾದೊಂದು ನೀರಿನ ಬಾವಿ ಅಥವಾ ಯಾವ್ದಾದ್ರು ಹರಿಯ ನೀರು ಯಾವ್ದಾದ್ರು ಮನೆ ಪಕ್ಕಕ್ಕೆ ಇದ್ರೆ ಅದನ್ನ ಲಿಫ್ಟ್ ಮಾಡ್ಕೊಂಡು ನೀರಿನ ತೊಟ್ಟಿ ಮಾಡ್ಕೊಂಡು ಆ ರೀತಿ ಮಾಡ್ಬೋದು. ಇಲ್ಲದ್ರೆ ಪಂಜರದ ಕೃಷಿ ಅಂತ ಬರುತ್ತಲ್ಲ ಸರ್, ಈಗ ಅದು ಈಟಿಂಗ್ ಫಿಶಸ್ನ ಸಮುದ್ರದಲ್ಲಿ ಪಂಜರ ಕೃಷಿ ಅಂತ ಮಾಡ್ತಿದ್ದಾರೆ, ಅದ್ರ ಮೊಬೈಲ್ ಟಿವಿಲೆಲ್ಲ ನೋಡಿದ್ದೆ, ಅದನ್ನ ಅಷ್ಟು ನಮ್ಗೆ ಸರಿ ಗೊತ್ತಿಲ್ಲ. ಆ ರೀತಿ ಇದರಲ್ಲೂ ಮಾಡಬಹುದು, ಆ ರೀತಿ ಮಾಡಿ ಅದನ್ನ ಮಾಡ್ಬೋದು ಸರ್. ಡೆವಲಪ್ ಮಾಡ್ಲಿಕ್ಕೆ ಭಾಳ ಅನುಕೂಲತೆ ಇದೆ ಉತ್ತರ ಕನ್ನಡ ಜಿಲ್ಲೆಗೆ. ಅದನ್ನ ಏನಾದರೂ ಮೊದಲು ಪರಿಚಯ ಮಾಡಿಸ್ಬೇಕು ಅನ್ನೋದೇ ನಮ್ದು ಭಾಳ ಆಸೆ ಇದೆ ಸರ್. ಅದು ಯಾವ ರೀತಿ ಅನ್ನೋದು ಇನ್ನೂ ಪೂರ್ತಿ ಅದಕ್ಕೆ ಕಲ್ಪನೆ ಬಂದಿಲ್ಲ, ಮಾಡ್ಬೇಕು ಸರ್. ಅದು ಅಂದ್ರೆ ಎಲ್ಲ ರೈತರು ಮಾಡ್ಲಿಕ್ಕೆ ಹತ್ರ ಅಂದ್ರೆ ಇದೊಂದು ಒಳ್ಳೆ ಉಪಕಸಬಹುದು. ಹೌದು ಸರ್, ಮತ್ತೆ ಮಾರುಕಟ್ಟೆಗೆ ಅವಕಾಶನೂ ಇದೆ. ಇದೆ ಸರ್, ಬಹಳಷ್ಟು ಜನರು ಒಂದು ಹೇಳ್ತಾರೆ ಸರ್, ಯಾವ್ದಾದ್ರೂ ಒಂದು ಹೊಸ ತಂದಾಗ ಅದನ್ನ ಗುಟ್ಟು ಮಾಡಿಕೊಂಡು ಇನ್ನೊಬ್ಬರಿಗೆ ಅದನ್ನ ತಿಳಿಸಬಾರದು, ನನಗೊಬ್ಬನಿಗೆ ಪ್ರಾಫಿಟ್ ಬೇಕು, ಆ ರೀತಿ ಹೇಳ್ತಾರೆ. ಅದು ತಪ್ಪು ಅಂತ ಹೇಳ್ಕೊಳ್ತೀನಿ. ಯಾಕೆಂದ್ರೆ ಇದರಲ್ಲಿ ಮೀನಲ್ಲಿ 10-15 ಸಾವಿರ ಜಾತಿ ಇದೆ ಸರ್. ಇವಾಗ ಏನಿದೆ, ಒಂದೂರಲ್ಲಿ ಒಂದು 10 ಮನೆ ಇದೆ ಅಂದ್ರೆ ಒಬ್ಬೊಬ್ರು 4-5 ವೆರೈಟಿ ಮಾಡ್ಲಿ. ಯಾಕಂದ್ರೆ ಒಂದೇ ಮೀನಿಗೆ ಒಂದೇ ರೀತಿ ಬೇಡಿಕೆ ಇರಲ್ಲ, 10 ಮೀನಿಗೆ 10 ಬೇಡಿಕೆ ಇರುತ್ತೆ. ಅಷ್ಟೊಂದು ಇಲ್ಲೊಂದು ಸೇರಿದ್ರೆ ಆನಂತರ ಅದರದೇ ಒಂದು ಸೊಸೈಟಿ ಮಾಡ್ಬೋದು. ಆ ಸೊಸೈಟಿ ಮೂಲಕ ಅವ್ರು ಸೇಲ್ ಮಾಡ್ಬೋದು, ಎಲ್ಲ ಕಡೆಗೆ ಸೇಲ್ ಮಾಡ್ಲಿಕ್ಕಾಗಿ ಆ ರೀತಿ ಮಾಡ್ಬೋದು. ಒಂದು ಕ್ರೋಢೀಕರಣ ಮಾಡಿ ಅಲ್ಲಿ ಒಂದು ಸೊಸೈಟಿಗೆ ಅವ್ರು ಎಲ್ಲಿದ್ದಾರೆ ಆರ್ಡರ್ ಹಾಕಿದ್ರೆ ಇಲ್ಲಿ 10 ಮನೆಯವರು ಸೇರಿ ಅಲ್ಲೂ ಇದ್ಕೊಟ್ರೆ ಅಲ್ಲಿಂದ ಅವರಿಗೆ ಕೊಡೋ ರೀತಿ ವ್ಯವಸ್ಥೆನ ಮಾಡ್ಬೋದಲ್ಲ ಸರ್. ಅದನ್ನ TSS ಅನ್ನೋಂತ ಸಂಸ್ಥೆ ಅದ್ರ ಮೂಲಕ ಮಾಡ್ಲಿಕ್ಕೂ ಕೂಡ ಸಾಧ್ಯತೆ ಇದೆ. ಸಾಧ್ಯತೆ ಇದೆ, ಅದು ಹೊಡಕ್ ಸರ್ ಅದನ್ನೆಲ್ಲ ಎಲ್ಲದು ಎಕ್ಸೆಪ್ಟ್ ಮಾಡುತ್ತಾ ಇಲ್ಲ ಅಂತ ಗೊತ್ತಿಲ್ಲ ನಮ್ಗೆ, ನೋಡ್ಬೇಕು. ಹೇಳಲಿಕ್ಕೆ ಬರ, ಬಹಳಷ್ಟು ರೈತರು ಮಾಡಕತ್ರ ಅವರು ಮೋಸ್ಟ್ಲಿ ಅದನ್ನ ಕೈಗೆ ತಗೊಳ್ತಾರೆ. ಆಗ್ಬೋದು ಅಲ್ವಾ, ಮಾಡ್ಬೋದು. ಇದನ್ನ ಮನೆಯಲ್ಲಿ ಅಕ್ವೇರಿಯಂ ಅಂತೇಳಿ ಮಾಡ್ತಾರಲ್ಲ, ಅದಕ್ಕೆ ಒಯ್ತಾರೋ ಅಥವಾ ಎದಕ್ಕೆ ಒಯ್ತಾರ ರೈತರು ನಿಮ್ಮ ಅಂತಕ್ಕೆ ತಗೊಂಡು? ಇಲ್ಲ, ಅಕ್ವೇರಿಯಂ ಮನೆ ಅಲಂಕಾರಕ್ಕಾಗಿ ಒಯ್ಯುತ್ತೆ ಸರ್. ಇದು ಬೇರೆ ಉಪಯೋಗಕ್ಕೆ ಏನು ಬರುತ್ತೆ ನಂಗೆ ಅಷ್ಟು ಬಯತಿ ಗೊತ್ತಿಲ್ಲ, ಅಲಂಕಾರಕ್ಕಾಗಿ ಒಯ್ತಾರೆ. ರೇಟ್ ಹೆಂಗೆ ಫಿಕ್ಸ್ ಮಾಡ್ತೀರಿ? ರೇಟ್ ಸರ್, ಈಗ ಗಪ್ಪಿಸ್ 10 ರೂಪಾಯಿ ಇದಂಗೆ ಕೊಡ್ತಾ ಇದೀವಿ ಒಂದೊಂದು ಮೀನಿಗೆ, ಅದೇ ರೇಟ್ ನಡೀತಾ ಇದೆ ಅಲ್ಲ ಸರ್. ಹೌದಾ, ಅಷ್ಟು ಮಾಡಿದ್ರು ನಮಗೆ ಲಾಭದಾಯಕ? ನಾವು ಇವಾಗ ನಾರ್ಮಲ್ ಲೆಕ್ಕಕ್ಕಿದೆ, ಅದನ್ನೇ ಕೃಷಿ ಹೇಳ್ಕೊಂಡಾಗ ಒಂದು ಸ್ವಲ್ಪ ದೊಡ್ಡ ಪ್ರಮಾಣಕ್ಕೆ ಮಾಡಿದಾಗ ಲಾಭ ಯಾವ ರೀತಿ ಸಿಗುತ್ತೆ ನೋಡ್ಬೇಕು ಸರ್. ಯಾಕಂದ್ರೆ ನಾ ಫಸ್ಟಿಗೆ ಹೇಳ್ಬಿಟ್ಟಿದ್ದೀನಿ, ಫಸ್ಟ್ ಸ್ಟಾರ್ಟ್ ಮಾಡಿದ್ರೆ ಕೆಲವೊಂದು ಸರಿ ಕೈ ಸುಡುತ್ತೆ, ಏನು ಮಾಡ್ಲಿಕ್ಕೆ ಬರಲ್ಲ, ಅಂತ ರಿಕವರಿ ಮಾಡ್ಕೊಳ್ಬೇಕು ಅಂತ. ಹಾಗಾಗಿ ಇದ್ರ ಬಗ್ಗೆ ಒಂದು ಪ್ರಾಜೆಕ್ಟ್ ವರ್ಕ್ ನಡೀತಾ ಇದೆ ಈಗ? ಹಾಂ ಸರ್, ನಡೀತಾ ಇದೆ, ದೊಡ್ಡಕ್ಕೆ ತಗೊಂಡಿದ್ದೀನಿ, ನೋಡ್ಬೇಕು ಇನ್ನು ಯಾವ ರೀತಿ ಆಗುತ್ತೆ ಅಂತ. ನಿಮಗೆ ಬೇರೆ ಯಾರು ಮಾಡ್ತಾ ಇದ್ದಾರೆ ಒಬ್ಬರಾದರೂ? ಇಲ್ಲ ಸರ್, ಒಬ್ರು ಬೆಳಿಗ್ಗೆ ಹತ್ರ ಒಬ್ರು ಈಗ ಒಂದು 4-5 ವರ್ಷದಿಂದ ಮಾಡಿದ್ರು, ಆನಂತರ ಅವ್ರು ಏನ್ ಮಾಡಿದ್ರೆ ಅಂತ ಗೊತ್ತಿಲ್ಲ ನನಗೆ. ಇಲಾಖೆ ಯಾವ ರೀತಿ ನಿಮಗೆ ಸಹಕಾರ ಕೊಟ್ಟಿತು ಇಲ್ಲಿ? ಇಲ್ಲ ಸರ್, ನಾವು ಫಸ್ಟ್ ಕೇಳಿದಾಗ ನಾವು ತೋಟಗಾರಿಕೆಯಲ್ಲಿ ಕೇಳಿದ್ದೆ, ಆ ಮಾಹಿತಿ ಅವ್ರಿಗೆ ಸಿಗಲಿಲ್ಲ. ಕೊನೆಗೆ ಕೃಷಿ ಇಲಾಖೆಯವರಿಗೆ ನಮ್ಮ ಇಲ್ಲಿ ಕೃಷಿ ಅಧಿಕಾರಿಗಳು ಚಲೋ ಇದ್ದಾರೆ, ನಾವು ಏನೇ ಕೇಳಿದ್ರು ಅದಕ್ಕೆ ಎಲ್ಲಾದರೂ ಹುಡುಕಿ ಟ್ರೈನಿಂಗ್ ಕೊಡಿಸೋಂಥ ವ್ಯವಸ್ಥೆ ಮಾಡ್ತಾರೆ. ಒಂದು ಪಕ್ಷ 10 ಜನರು ಒಟ್ಟಾಗಲಿಲ್ಲ ಅಂದ್ರೆ ಅವರೊಬ್ಬರನ್ನೇ ಆದರೂ ಕಳಿಸಿ ಇದು ಮಾಡ್ತಾರೆ. ನಾವು ಹೇಳಿದ್ವಿ ಟ್ರೈನಿಂಗಿಗೆ ನಿಮ್ಮ ಡಿಪಾರ್ಟ್ಮೆಂಟಿಂದ ಬೇಡ, ನಮ್ಗೆ ವೈಯಕ್ತಿಕ ಆದರೂ ಹೋಗ್ಬಿಡ್ತೀವಿ ಎಲ್ಲಿ ಅನ್ನೋದು ಹೇಳ್ರಿ ಅಂದಿದ್ವಿ. ಅದ್ರ ಮೂಲಕ ಅವರೆಲ್ಲ ಇದು ಮಾಡಿದರು. ಕೊನೆಗೆ ಆ ವಿಚಾರನ ಸಿ ಎಸ್ ಕಡೆ ಹೋಗಿ, ಆನಂತರ ರೋಷನ್ ಅಂತಾನೆ ಯಾರೋ ಒಬ್ರು ಸಿ ಎಸ್ ಇದ್ರು ಸರ್, ಅವರು ಅದ್ರ ಬಗ್ಗೆ ಆಸಕ್ತಿ ತಗೊಂಡು ನಮ್ಮನ್ನೆಲ್ಲರನ್ನು ಒಂದು ಉತ್ತರ ಕನ್ನಡ ರಾಜ್ಯದಲ್ಲಿ 23 ಜನರನ್ನು ಎಷ್ಟು ಒಟ್ಟು ಮಾಡಿ ಚೆನ್ನೈಗೆ ಕಳಿಸಿದ್ರು ಸರ್. ಅಲ್ಲಿ ಚೆನ್ನೈದಲ್ಲಿ 2-3 ದಿನ ಟ್ರೈನಿಂಗ್ ತಗೊಂಡು, ಆನಂತರ ಬೆಂಗಳೂರು GKVKದಲ್ಲೂ 1 ದಿನ ಟ್ರೈನಿಂಗ್ ತಗೊಂಡು ಬಂದ್ವಿ ಸರ್. ಅದು ಅನುಕೂಲ ಆಯಿತು. ವೈಭವ್ ಸರ್ ಇಲ್ಲಿ ಬಂದ್ಮೇಲೆ ಆನಂತರ ಭದ್ರಾವತಿ ಹಿನ್ನೀರಿನ ಹತ್ರ ಅಲ್ಲೊಂದಿದೆ ಸರ್, ಅವರು ಟ್ರೈನಿಂಗ್ ಕೊಟ್ಟರು. ಆನಂತರ ಈಗಿರೋ ವೈಭವ್ ಸರ್ ಮೊದಲು ತುಮಕೂರು ಹತ್ರ ಇದ್ರು, ಅಲ್ಲಿ ಇದೇ ಕೆಲಸ ಮಾಡ್ತಾ ಇದ್ರು ಅಂತವ್ರು ಆ ಇದನ್ನ ಇಲ್ಲಿ ಬಿಟ್ಟಿದ್ರು. ಆನಂತರ ಆ ಇದನ್ನ ಟ್ರೈನಿಂಗ್ ಮೂಲಕ ಈಗ ಮತ್ತೆ ನನ್ನ ಮೂಲಕ ಈಗ ಮತ್ತೊಂದೇ ಬೆಳೆಸ್ತಾ ಇದ್ದಾರೆ ಸರ್, ಇದು ಮಾಡುವ ಸರ್ ಅಂತ ಅವ್ರಿಗೂ ಖುಷಿಯಾಗಿದೆ, ಒಳ್ಳೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದಕ್ಕೆ ಬಿಸಿಲಿನ ವಾತಾವರಣ ಓಪನ್ ಏರ್ ಇರಬೇಕು, ಅಥವಾ ಅದಕ್ಕಿನ ಮೇಲೆ ಚಪ್ರ ಹಾಕೋದು ಅಥವಾ ನೀರು ನೆರಳು ಮಾಡುವಂಥದ್ದು ಹಂಗೇನು ಮಾಡೋದು? ಒಂದು ನೆರಳು ಬೇಕಾಗತ್ತೆ, ಅತಿ ಬಿಸಿಲು ನಡೆಯೋದಿಲ್ಲ, ಯಾಕಂದ್ರೆ ನೀರು ಅತಿ ಹೀಟ್ ಆದರೂ ಬರೋದಿಲ್ಲ, ಒಂದು ಸ್ವಲ್ಪ ನೆರಳು ಬೇಕಾಗತ್ತೆ, ನೆರಳಿನ ವಾತಾವರಣ ಬೇಕು. ಆನಂತರ ಅದಕ್ಕೆ ಆಕ್ಸಿಜನ್ ಕೊಡ್ತಾ ಇರಬೇಕು, ಯಾಕಂದರೆ ನೀರು ಹರಿಯ ನೀರಲ್ಲಾದರೆ ಆಕ್ಸಿಜನ್ ನ್ಯಾಚುರಲ್ ಇದಾಗ್ತಾ ಇರುತ್ತೆ, ನಾವು ಒಂದು ತೊಟ್ಟಲ್ಲಿ ಇಟ್ಟಾಗ ಆಕ್ಸಿಜನ್ ಅಷ್ಟು ಉತ್ಪತ್ತಿ ಆಗೋದಿಲ್ಲಲ್ಲ, ನಾವು ಆಕ್ಸಿಜನ್ ಕೊಡಬೇಕು. ಅಕ್ವೇರಿಯಂ ಗುಳ್ಳೆ ಬರುವಂಗೆ ಮಾಡ್ತೀವಲ್ಲ ಆ ರೀತಿ ಇಲ್ಲಿ ಮಾಡಬೇಕು. ಅದೇ ರೀತಿನೇ ಮಾಡಬೇಕು ಸರ್, ಗುಳ್ಳೆ ರೀತಿ ಹೇಳ್ತೀವಲ್ಲ ಅದೇ ರೀತಿ ಮಾಡಬೇಕು. ಅದಕ್ಕೆ ಖರ್ಚು ಮೂಲಭೂತವಾಗಿ ಅದಕ್ಕಿರುವಂತಹ ಸೌಲಭ್ಯ ನೀವು ಹೇಳಿದ್ರೆ ಆತ್ಮನಿರ್ಭರ್ ಯೋಜನೆ ಅಡಿಯೊಳಗೆ ಕೆಲವಷ್ಟು ಸೌಲಭ್ಯ ನಿಮ್ಗೆ ಏನಾರ ಸಿಕ್ಕಿರ್ಬೋದು? ಇಲ್ಲ ಸರ್, ಇದೇ ಫಸ್ಟ್ ಟೈಮ್ ತಾಳ್ತಾ ಇರೋದು. ಅದಕ್ಕೆ ಸರ್ ಅದು ಹೇಗಿದೆ ಅಂದರೆ 60% ಏನೋ ಸಬ್ಸಿಡಿ ಎಲ್ಲ ಕೊಡ್ತಾರೆ ಸರ್ ಅದಕ್ಕೆ, ಅದಕ್ಕೆ ಶೆಡ್ಡು, ಆನಂತರ ಫಸ್ಟಿಗೆ ನಾವು ಯಾವ ರೀತಿ ಪ್ಲಾನಿಂಗ್ ಅಂತ ಕೊಡಬೇಕು ಅವರಿಗೆ, ಆ ಪ್ಲಾನಿಂಗ್ ಓಕೆ ಆದರೆ ಅವ್ರು ಮುಂದರ್ಸಿ ಅದಕ್ಕೆ ಕೊಡ್ತಾರೆ. ಆನಂತರ ಪೂರ್ತಿ ಪ್ರಾಜೆಕ್ಟ್ ಕಂಪ್ಲೀಟ್ ಆದಮೇಲೆ 1 ರೂಪಾಯಿ ಯಾವುದೋ ಮಿಸ್ಯೂಜ್ ಆಗದಂದ್ರೆ ಬ್ಯಾಂಕ್ ಥ್ರೂನು ವ್ಯವಹಾರ ಆಗಬೇಕು, ಆನಂತರ ಅದರದ್ದು ಸಬ್ಸಿಡಿ ಕೊಡ್ತೀರಿ. ನಾನು ಇನ್ನೂ ತೊಗೊಂಡಿಲ್ಲ. ನೀವು ಇಲ್ಲ ಬಂದಿಲ್ಲ ಸರ್, ಯಾಕಂದ್ರೆ ಅದೇ ಲಾಸ್ಟ್ ಟೈಮ್ ಅದು ಮೀನು ಮರಿ ನಮ್ಗೆ ಸಿಗೋದು ಒಂದು ಸ್ವಲ್ಪ ಲೇಟ್ ಆಯಿತು, ಆರ್ಡರ್ ಹಾಕಿದ್ದೀನಿ ಅದು ಬಂದಮೇಲೆ ಪ್ರಾಜೆಕ್ಟ್ ಕಂಪ್ಲೀಟ್. ಇದ್ರ ಜೊತೆಗೆ ಸಮಗ್ರ ಕೃಷಿಯನ್ನೆಲ್ಲನೂ ಮಾಡ್ತಾ ಇದ್ದೀರಿ, ಹೇಗೆ ಅನಿಸ್ತಾ ಇದೆ? ಖುಷಿ ಆಗ್ತದೆ ಸರ್, ಯಾಕೆಂದರೆ ಅಡಿಕೆ ಇದೆ, ಶುಂಠಿ ಹಾಕಿದ್ದೀವಿ, ಏಲಕ್ಕಿ ಇದೆ, ಬಾಳೆ ಇದೆ, ಚಿಕ್ಕು ಇದೆ. ಅಂದರೆ ಚಿಕ್ಕು ಅಂದರೆ ಹಣ್ಣಿನ ಗಿಡಗಳನ್ನು ಭಾಳಷ್ಟಲ್ಲ, ನಾಳಿನ ದಿವಸ ಏನು ಅಂದರೆ ಹಣ್ಣು ಮನೇಲಿ ಬೆಳೆದಿದ್ದು 2-2 ಮರದಲ್ಲಿ ಒಂದೊಂದು ಹಣ್ಣರು ತಿನ್ಬೇಕು, ಆ ರೀತಿ ನಮ್ದು ಆಲೋಚನೆ. ಅಂದರೆ ಮೈನರ್ ಫ್ರೂಟ್ಸ್ ಹಾಕಿದ್ದೀವಿ, ರ್ಯಾಂಬೂಟನ್ನು, ಡುರಿಯಾನು, ಲಿಚ್ಚಿ, ಆನಂತರ ಬೆಣ್ಣೆನು, ಬಟರ್ ಫ್ರೂಟು, ಎಗ್ ಫ್ರೂಟ್ ಇವೆಲ್ಲ ಹಾಕೊಂಡಿದ್ದೀವಿ. ಈ ವರ್ಷ ಒಂದು 20 ಗುಂಟೆ ಜಾಗಕ್ಕೆ ಇನ್ನು ಜಾಕ್ ಫ್ರೂಟ್ ಹಾಕೋಣ ಅಂತೇಳಿ ಕಸಿದ್ದು ತಂದಿದ್ದೀವಿ ಸುಮಾರು. ಜಾಕ್ ಫ್ರೂಟ್ ನಾವು ಇಡೀ ಜಮೀನಿಗೆ ಹಂಗೆ ಹಾಕೋದು ಒಳ್ಳೇದಾ? ಅಂದರೆ ಸೈಡಿಗೆ ಹಾಕ್ಬೇಕು ಸರ್, ಸೈಡಿಗೆ ಹಾಕಿದ್ರೆ ಅನುಕೂಲ. ಆದರೆ ಏನಿದೆ ಅಂದರೆ ಹಣ್ಣಿನ ಬೆಳೆಗಳನ್ನು ಚಲೋ ಇದೆ, ಆದರೆ ನಮ್ಮ ಉತ್ತರ ಕನ್ನಡ ಜಿಲ್ಲೆ ಮಂಗನ ಕಾಟನು ಭಾಳಷ್ಟು ಆಗಿದೆ, ಅದರಿಂದ ಬಚಾವಾಗದೆ ಭಾರಿ ಕಷ್ಟ ಪರಿಸ್ಥಿತಿ. ಇವಾಗ ಒಂದು 2-2 ಹಣ್ಣಾದರೂ ಅನ್ನುವಂಥದ್ದು ಒಂಥರ ಹವ್ಯಾಸ. ಹವ್ಯಾಸ ಯಾಕೆಂದ್ರೆ ಎಲ್ಲ ರೀತಿ ಇದ್ರೆ ನಮ್ಮ ತೋಟಕ್ಕೆ ಬಂದಾಗ ಹೋದಾಗ ಏನೊಂದು ಹೊಸ ವಾತಪ್ಪ, ಅಲ್ಲೊಂದು ಹಣ್ಣು ತಿನ್ನಂಗಿರ್ಬೇಕು. ಯಾರೋ ಒಬ್ರು ಬಂದರು ಅವ್ರಿಗೆ ಒಂದು ಹಣ್ಣು ಕೊಟ್ಟರೆ ನಮಗೂ ಅಷ್ಟೇ ಖುಷಿ, ಯಾಕೆಂದ್ರೆ ಬೇರೆಯೊಬ್ರು ಹೊಸದರಿಗೆ ಏನೋ ಹಣ್ಣು ಕೊಟ್ಟಿದ್ರೆ ನಮ್ಗೆ ಅಷ್ಟೇ ಸಂತೃಪ್ತಿ ಇರತ್ತೆ. ಈಗ ಲಾಭ ಯಾವ ಬೆಳೆ ನಿಮ್ದು? ಮೇನು ಕೃಷಿನೇ ನಮ್ದು ಅಡಿಕೆ ಸರ್. ಎಷ್ಟು ಬೆಳೀತಾ ಇದ್ರಿ? ಈಗ ಒಂದು 20 ಎಕರೆ ಹತ್ರ ಅಡಿಕೆ ತೋಟ ಮಾಡಿದ್ವಿ ಸರ್. ಅಂದರೆ ಫಸಲು ಬರ್ತಾ ಇರೋದು ಒಂದು 10-12 ಎಕರೆ ಬರ್ತಾ ಇದೆ, ಇನ್ನು ಬರೋದಿದೆ. ಕಳೆದ ವರ್ಷ ಶುಂಠಿ ಒಂದು 2.5-3 ಎಕರೆ ಹಾಕಿ ಅದರಲ್ಲಿ ಮಿಡ್ಲ್ ಮತ್ತು ಅಡಿಕೆ ಹಾಕಿದ್ದೀವಿ. ಇಷ್ಟೆಲ್ಲ ಜಮೀನು ನಿರ್ವಹಣೆ ಮಾಡೋದು ಅದೊಂದು ಸ್ವಲ್ಪ ಕಷ್ಟ ಆಗುತ್ತೆ ಸರ್, ಯಾಕೆಂದರೆ ಲೇಬರ್ಸ್ ಎಲ್ಲ ಮೊದಲಿನ ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ ಇವಾಗ. ಅದರಲ್ಲೇ ನಾವು ಮಿತಿಯಲ್ಲಿ ಮಾಡ್ಕೊಳ್ತಾ ಹೋಗ್ಬೇಕು, ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ನಾವು ಕೃಷಿಯಲ್ಲೇ ಇದ್ದೀವಿ ಅಂದರೆ ಇದರಲ್ಲೇ ಏನಾದ್ರು ಮಾಡಬೇಕಲ್ಲ, ಮತ್ತು ಬೇರೆ ಕಡೆ ಹೋಗ್ಲಿಕ್ಕೆ ಬರಲ್ಲ, ಇದರಲ್ಲೇ ಮಾಡಿದ್ವಿ. ಪರ್ಮನೆಂಟ್ ಲೇಬರ್ಸ್ ನಿಮ್ಗೆ ಇದಾರೆ? ಇಲ್ಲ, ಆ ರೀತಿ ಏನು ಬರಲ್ಲ ಸರ್, ಪರ್ಮನೆಂಟ್ ಅಂತ ಬರಲ್ಲ. ಅಂದರೆ ವರ್ಷದಲ್ಲಿ ಎಷ್ಟು ದಿನ ಬಂದರೂ ನಾವು ಕೆಲಸ ಕೊಡ್ತೀವಿ, ಯಾರೇ ಬರಲಿ ಕೆಲಸ ಕೊಡ್ತೀವಿ, ಅವ್ರೇನು ತೊಂದರೆ ಇಲ್ಲ, ಯಾವ ಹೊತ್ತಿಗೂ ಬರ್ಬೋದು. ನರೇಗಾ ಯೋಜನೆಯೊಳಗೆ ನಮ್ಮ ತೋಟ ನಿರ್ವಹಣೆ ಮಾಡೋದಾಗಿರ್ಬೋದು, ಅಭಿವೃದ್ಧಿ ಪಡಿಸೋದಾಗಿರ್ಬೋದು, ಅಥವಾ ಕೃಷಿ ಹೊಂಡ ತೋಳೋದಾಗಿರ್ಬೋದು, ಕಳೆ ಅದು ಬಹುವಾರ್ಷಿಕ ಕಳೆಗಳ ತೆಗೆಯೋದಾಗಿರ್ಬೋದು, ಬದು ನಿರ್ವಹಣೆ ಆಗಿರ್ಬೋದು, ಇದಕ್ಕೆಲ್ಲ ಅವಕಾಶ ಇದೆ ಏನು ಪಡ್ಕೊಂಡಿದ್ದೀರಾ? ಇಲ್ಲ ಸರ್, ಅದು ಏನಾಗಿದೆ ಅಂದರೆ ಸರ್, ಅದು APL ಕಾರ್ಡ್ BPL ಕಾರ್ಡ್ ಅಂತ ಎರಡು ನೋಡ್ತಾರೆ. ಆನಂತರ ಹಿಡುವಳಿ ಕೇಳ್ತಾರೆ, ಹಿಡುವಳಿ ಕೇಳಿದಾಗ ನಮ್ಮದು ದೊಡ್ಡ ಕೃಷಿಯಾಗಿದ್ದಾಗ ಆನಂತರ ಎಕರೆ ವಾರದಲ್ಲಿ ಹೆಚ್ಚಿಗೆ ಬರೋದಕ್ಕಾಗಿ ಅವಕಾಶ ಸಿಗಲ್ಲ. ಆನಂತರ ಕಳೆ ನಿರ್ವಹಣೆಗೆಲ್ಲ ಬರಲ್ಲ, ಹೊಸದಾಗಿ ತೋಟ ನಿರ್ಮಾಣ ಮಾಡಲಿಕ್ಕೆ. ಆನಂತರ ಅಂತರ್ಗತ ಅಂದರೆ ಡ್ರೈನೇಜ್ ಅಂತ ಬಂದಿದೆಯಲ್ಲ ಸರ್, ಅದ್ನ ನಿರ್ಮಾಣ ಮಾಡಲಿಕ್ಕೆ ಕೊಡ್ತಾರೆ. ಮೊದಲು ಮಣ್ಣು ನಿರ್ವಹಣೆಗೆ ಅಂತ ಕೊಡ್ತಿದ್ರು ತೋಟಕ್ಕೆ ಮಣ್ಣು ಹಸ್ಲಿಕ್ಕೆ, ಅದನ್ನು ಈಗ ಬಂದ್ ಮಾಡಿದ್ದಾರೆ. ಅವೆಲ್ಲ ಇರೋಕ್ಕೆ ನಮ್ಗೆ ಯಾವುದು ಉಪಯೋಗ ಸಿಗಲ್ಲ ದೊಡ್ಡ ರೈತರಾಗಿರೋದ್ರಿಂದ. ಅದನ್ನ ಸರ್ ಅದರಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಲಿಕ್ಕೆ ಅವಕಾಶ ಇದೆ, ಅದು ಸರ್ಕಾರ ಮಟ್ಟದಲ್ಲಿ ಚರ್ಚೆ ಆಗಬೇಕು. ಅದನ್ನ ಈಗಾಗಲೇ ಮನವಿನಲ್ಲ ಸಲ್ಲಿಸಿದೀವಿ. ಯಾಕೆಂದ್ರೆ ಆ ರೀತಿ ಲೇಬರ್ಸ್ನ ಇಂದ ಕೃಷಿಗೆ ಕೊಟ್ಟರೆ ಬೇಕಾದ್ರೆ ಇಲ್ಲಿ ಕೂಡ ಪೇಮೆಂಟ್ ನಾವು ಗೌರ್ಮೆಂಟಿಗೆ ಪೇ ಮಾಡ್ತೀವಿ, ಅದೇ ಲೇಬರ್ಸ್ ನಮ್ಗೆ ಪೂರೈಟ್ ಮಾಡ್ಬೋದಲ್ಲ ಅವರು. ಅಂದರೆ ನಾವು ಈ ಲೇಬರ್ಸಿಗೆ ಕೊಡೋದನ್ನ ಗೌರ್ಮೆಂಟ್ ಆ ನರೇಗದ ಲೇಬರ್ಸ್ ನಮ್ಗೆ ಕೊಟ್ಟರೆ ನಾವೇ ಆ ಗೌರ್ಮೆಂಟಿಗೆ ಆ ಪೇಮೆಂಟ್ ಇವ್ರಿಗೆ ಕೊಡೋದು ಅಲ್ಲಿ ಕೊಟ್ಬಿಡ್ತೀವಿ, ಆ ಲೇಬರ್ಸ್ ನಮ್ಗೆ ಕೊಟ್ಟರೆ ಆಯ್ತಲ್ಲ, ಆ ರೀತಿನೂ ಮಾಡ್ಬೋದು. ಅದು ಗೌರ್ಮೆಂಟ್ ಆ ಮಟ್ಟದಲ್ಲಿ ಯೋಚನೆ ಮಾಡಿ ಮಾಡ್ಬೇಕು, ಏನಾಗುತ್ತೆ ನೋಡ್ಬೇಕು. ಮನವಿ ಕೊಟ್ಟಿದ್ದೀವಿ ಸರ್. ಇಂಥವೆಲ್ಲ ಉಪಕಸಬು ಮುಖ್ಯ ಕಸಬು ಜೊತೆಗೆ ಇದ್ದಷ್ಟು ಒಳ್ಳೇದು. ಹೌದು ಸರ್, ಬೇಕಾಗತ್ತೆ. ಯಾಕೆಂದ್ರೆ ಮೇನ್ ಕಸಬು ಅದಾಗತ್ತೆ ಸರ್. ಕೆಲವೊಂದು ಉಪಕಸಬು ಇದೆ ಅಲ್ಲ, ಸಣ್ಣ ಸಣ್ಣದಾದರೂ ಇನ್ಕಮ್ಗಳನ್ನು ತಂದುಕೊಡ್ತಾ ಇರ್ತವೆ. ಆನಂತರ ಎಷ್ಟೋ ಒಂದು ಸ್ವಲ್ಪ ನಮ್ಮ ಮನಸ್ಸಿಗೆ ಖುಷಿ ಕೊಡ್ತಾ ಇರ್ತವೆ. ಜೇನು ಕೃಷಿ, ಅಲ್ಲಿ ತೋಟಕ್ಕೆ ಹೋದಾಗ ಜೇನು ಹುಳುಗಳು ಅತ್ಲ ಇತ್ಲ ಓಡಾಡ್ತಾ ಇರ್ತವೆ, ಅವ್ರ ಜೊತೆಗೆ ಒಂದು ಸ್ವಲ್ಪ ಹೊತ್ತಿದ್ರೆ ಅದೇನೋ ಒಂದು ರೀತಿ ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ತೋಟದಲ್ಲಿ ಅದೇನೋ ಒಂದು ಆ ಹಣ್ಣಿನ ಗಿಡಗಳನ್ನ ನೆಟ್ಟಾಗ ಅದು ಇನ್ನೂ ವರ್ಷ ಬಂದಿರುತ್ತೆ, ಸುಮ್ಮನೆ ಇರ್ತೀವಿ. ಈ ಟೈಮಲ್ಲಿ ತೆನೆ ಬಂದಿರುತ್ತೆ, ಹೂ ತೆನೆ ಬಂದಿದೆಯಲ್ಲ ಹೊಸ ಗಿಡ ಈ ವರ್ಷ ಅಂತ ನೋಡಿದಾಗ ಏನೋ ಖುಷಿ ಆಗುತ್ತೆ. ಆ ರೀತಿ ಏನೋ ಒಂದು ಸಿ ಮನಸ್ಸಿಗೆ ಮುದ ನೀಡ್ತಾ ಇರುತ್ತೆ. ನಮ್ಮ ಮುಖ್ಯ ಬೆಳೆಗೆ ಪೂರಕವಾಗಿರ್ತವೆ. ಹೌದು ಸರ್, ಮುಖ್ಯ ಬೆಳೆ ಪೂರಕ ಇರುತ್ತೆ ಸರ್. ಈ ರೀತಿ ಏನಾದ್ರು ಇದ್ರೆ ಅಲ್ಲ ಸರ್ ನಮ್ಮನ್ನ ಜನರು ಗುರುತಿಸೋದು, ಇಲ್ಲದ್ರೆ ಯಾರು ಗುರುತಿಸ್ತಾರೆ? ಅಲ್ಲಿ ಗುರುತಿಸೋದಕ್ಕಿಂತ ನಿಸರ್ಗಕ್ಕೆ ಪೂರಕವಾದಂತ ಕೃಷಿ ಅಂತೇಳಿದ್ರೆ ಏಕ ಬೆಳೆ ಪದ್ಧತಿ ಅಲ್ಲ, ಬಹು ಬೆಳೆ ಪದ್ಧತಿ ಇರಬೇಕು, ವೈವಿಧ್ಯತೆ ಇರಬೇಕು. ನಮಗೆ ಮೇಲೆ ಹೋಗುವಂತ ತೆಂಗು ಅಡಿಕೆ ಆಗ್ಬಹುದು, ಮಧ್ಯಮ ಪ್ರಮಾಣದಲ್ಲಿ ಕೋಕೋ ಆಗ್ಬಹುದು ಅಥವಾ ಏಲಕ್ಕಿ ಆಗ್ಬಹುದು, ಭೂಮಿ ಪ್ರಮಾಣದಲ್ಲಿ ಮೂಲಂಗಿ ಗೆಣಸು ಇಂಥವಾಗ್ಬಹುದು, ಮತ್ತೆ ಹಣ್ಣಿನ ಬೆಳೆಗಳು, ಬದುವಿನಲ್ಲಿ ಗೊಬ್ಬರದ ಗಿಡಗಳದ ಬೆಳೆಗಳು, ಇನ್ನು ನೀವು ಹೇಳಿದಂಗೆ ಹಲಸಿನ ಬೆಳೆಗಳು, ಇಂತಹ ವೈವಿಧ್ಯತೆ ಇದ್ದಷ್ಟು ಆ ಭೂಮಿ ಶ್ರೀಮಂತಕ್ಕೋಂತ ಸಮೃದ್ಧತೆ ಪಡೆಯುತ್ತೆ, ಉತ್ಪಾದಕತೆ ಹೆಚ್ಚು ಮಾಡಿಕೊಳ್ಳುತ್ತೆ. ಹೌದು ಸರ್, ಯಾಕೆಂದ್ರೆ ಬಹು ಬೆಳೆಯಲ್ಲಿ ಸಾಧಿಸಿದಷ್ಟು ಏಕೆ ಬೆಳೆಯಲ್ಲಿ ಸಾಧಿಸ್ಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಒಂದು ಬೆಳೆ ಒಂದು ವರ್ಷ ಕೈ ಕೊಡ್ತು ಅಂದ್ರೆ ಮತ್ತೊಂದು ಬೆಳೆ ಕೈ ಹಿಡಿಯುತ್ತಾ ಇರುತ್ತೆ. ಯಾಕೆಂದ್ರೆ ಅದರದ್ದು ಎಲೆಗಳು ಭೂಮಿಯಲ್ಲಿ ಬಿದ್ದು ಆ ಭೂಮಿನೂ ಒಳ್ಳೆ ಗೊಬ್ಬರ ಆಗತ್ತೆ, ಅದರಿಂದ ಭೂಮಿನೂ ಒಳ್ಳೆ ಬೇರುಗಳ ಬೆಳವಣಿಗೆ ಚಲೋ ಆಗಿ ಕಸು ಹೆಚ್ಚಾಗುತ್ತೆ. ಯಾಕಂದ್ರೆ ಈಗ ಸಾವಯವಕ್ಕೆ ಹೆಚ್ಚಿನ ಒತ್ತು ಕೊಡ್ತಾ ಇರ್ಬೇಕಲ್ಲ ನಾವು, ಆ ಕಾರಣಕ್ಕಾಗಿ ಅದು ಬಹಳ ಅನುಕೂಲ ಆಗುತ್ತೆ ಅಂತ ನಂದು ಆಶಯ ಇದೆ ಸರ್. ಮುಂದೆ ಏನ್ ಮಾಡ್ಬೇಕು? ಮುಂದೆ ಸರ್ ಬಹಳ ಯೋಚನೆ ಇದಾವೆ ಸರ್. ಈ ಮೀನು ಇದ್ರದ್ದು ಸ್ವಲ್ಪ ಏನಾದ್ರು ಡೆವಲಪ್ ಮಾಡ್ಕೊಂಡು ಆನಂತರ ಅಷ್ಟೆಲ್ಲ ಮಾಡ್ಬೇಕು ಅನ್ನೋದಿದೆ. ಸಾವಯವ ಬೆಲ್ಲ ರೆಡಿ ಮಾಡ್ತಾ ಇದೀವಿ, ಅದನ್ನ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಮಾಡ್ಬೇಕು ಅನ್ನೋದು ಆಲೋಚನೆ ಇದೆ. ಸಾವಯವ ಬೆಲ್ಲ ಯಾಕೆ ಮಾಡ್ಬೇಕನ್ಸುತ್ತೆ? ರಾಸಾಯನಿಕ ಬೆಲ್ಲಕ್ಕೂ ಸಾವಯವ ಬೆಲ್ಲಕ್ಕೂ ಏನ್ ವ್ಯತ್ಯಾಸ? ರಾಸಾಯನಿಕ ಬೆಲ್ಲ ಅಂದ್ರೆ ಸರ್ ಅದು ಇಟ್ಟರೆ ನಮ್ದು ಜೋನಿ ಬೆಲ್ಲ ಟೈಪ್ ಮಾಡ್ತೀವಿ, ಅದನ್ನ ಇಟ್ಟರೆ ಎರಡು ವರ್ಷ ಒಂದು ವರ್ಷದೊಳಗೆ ಹಾಳಾಗಿ ಹುಳಿ ಬಂದಿರುತ್ತೆ, ಆನಂತರ ಆರೋಗ್ಯಕ್ಕೂ ತೊಂದರೆ ಅದು. ನಾವು ಸಾವಯವ ಬೆಲ್ಲ ಮಾಡಿದರೆ ಎರಡು ವರ್ಷ ಇಟ್ಟರೂ ಏನೂ ಆಗಲ್ಲ ಸರ್ ಅದು, ಅದಕ್ಕೆ ಇದೇ ಅನುಕೂಲ ಅಂತೀವಿ, ಆರೋಗ್ಯದ ಮೇಲೆ ಭಾಳ ಅನುಕೂಲ ಆಗುತ್ತೆ. ಹಾಗಾಗಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ರೈತರು ಹೆಚ್ಚಾಗಿ ಸಾವಯವದನ್ನ ಕೃಷಿ ಮಾಡಲಿಕ್ಕೆ ಇಷ್ಟಪಡ್ತಾರೆ, ಮತ್ತು ಅದರ ಮೇಲೆ ಹೆಚ್ಚು ಅವಲಂಬನೆ ಆಗಿರ್ತಾರೆ. ಹೌದು ಸರ್, ಸಾವಯವನೇ ಭಾಳ ಉತ್ತಮ ಅಂತ ಹೇಳಿ ಸಾವಯವ ಅಂತ ಹೆಸರಿಗಷ್ಟು ಮಾಡ್ಕೊಂಡು ರಾಸಾಯನಿಕ ಬಳಸೋದು ಯಾವತ್ತೇ ಕಾರಣಕ್ಕೆ ಮಾಡಬಾರದು. ಸಾವಯವ ಅಂದ್ರೆ ಸಾವಯವನೇ ಮಾಡಬೇಕು, ರಾಸಾಯನಿಕ ಮಾಡಿದ್ದೀನಿ ರಾಸಾಯನಿಕ ಅಂತ ಹೇಳ್ಕೊಂಡೇ ಮಾಡಬೇಕು. ಯಾಕೆಂದ್ರೆ ನಾವು ಮಾರಂತ ವಸ್ತುಗಳು ಕೊಳ್ಳಂತ ಗ್ರಾಹಕರಿಗೆ ಮೋಸ ಮಾಡೋದು ಯಾವತ್ತೂ ಇರಬಾರ್ದು ಅಂತ ನನ್ನ ಆಸೆ. ಒಟ್ಟಾರೆ ಏನ್ ಹೇಳ್ತೀರಿ, ಒಬ್ಬ ಯುವ ರೈತರಾಗಿ ಕೃಷಿಯೊಳಗೆ ಬಹಳ ಖುಷಿಯಿಂದ ತೊಡಕೊಂಡಿರಿ, ಇಲ್ಲೇ ಏನಾದ್ರೂ ನಾವು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಅಂತೇಳಿ ನಿಮ್ಗೆ ಅನ್ಸುತ್ತ? ಸರ್, ಯಾವುದೇ ಸಾಧಕ ಬಾಧಕಗಳು ಎಲ್ಲಾ ರಂಗದಲ್ಲೂ ಇರುತ್ತೆ, ಕೃಷಿಯಲ್ಲೂ ಒಂದು ಸ್ವಲ್ಪ ಹೆಚ್ಚಿಗೆನೆ ಇದೆ. ಹಂಗಂತ ನಾವು ಕೃಷಿಯಲ್ಲಿ ಕೃಷಿ ಯಾವುದನ್ನು ಬಿಟ್ಕೊಳ್ಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಕೃಷಿಕರ ಮಕ್ಕಳೇ ಕೃಷಿಕರಾಗಬೇಕು ಹೊರತು ಬೇರೆಯವರು ಇಲ್ಲಿ ಬರಲ್ಲ ಸರ್. ಅದಕ್ಕಾಗಿ ನಾವು ಇಲ್ಲಿ ಪ್ರತಿ ವರ್ಷ 100% ಒಂದು ಉದಾಹರಣೆ ಹೇಳ್ತೀನಿ, 100 ಕೃಷಿಕರಲ್ಲಿ 70 ಜನರಾದರೂ ಕೃಷಿಗೆ ಬಂದರೆ ನಮ್ಮ ಕೃಷಿ ಬೆಳವಣಿಗೆ ಆಗುತ್ತೆ. ಹೋಗಲಿ ಅವ್ರು ಇಂಜಿನಿಯರ್ಸ್ ಆಗ್ತಾರೆ, ಡಾಕ್ಟರ್ಸ್ ಆಗಲಿ, ಹೋಗಲಿ ಅವ್ರು, ಯಾಕಂದರೆ ಮನೆ ಗೌರವ ತಂದೆ ತಾಯಿಗಳ ಆಶಯನೂ ಹೆಚ್ಚಿಗೆ ಮಾಡ್ತಾ ಇದ್ದಾರೆ. ನಾ ಹೇಳ್ತಾರೆ ಸರ್, ಇಂಜಿನಿಯರ್ಸ್ ಹೊರಗಡೆ ಹೋದರೂ ಆ ಕೃಷಿಗೆ ಪೂರಕವಾದಂಥ ಮಿಷಿನ್ಗಳನ್ನು ತಂತ್ರಜ್ಞಾನಗಳನ್ನು ಒಂದು ಸ್ವಲ್ಪ ನಮಗೂ ಕೃಷಿಕರಿಗೂ ಏನೋ ಸಿಗೋದ ರೀತಿ ವ್ಯವಸ್ಥೆ ಆಗಲಿ. ಮತ್ತು ನನಗೆ ತಿಳಿದಂಥ ಭಾಳಷ್ಟು ಇಂಜಿನಿಯರ್ಸ್ ಹೇಳ್ತಾ ಇದ್ದೀನಿ ಸರ್, ಮೇನ್ ಸಮಸ್ಯೆ ಅಂದರೆ ನಮಗೆ ಅಡಿಕೆ ಸುಲಿಯೋದು ಭಾಳ ಸಮಸ್ಯೆ ಇದೆ. ಅದಕ್ಕೆ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಎರಡಕ್ಕೂ ಟಚ್ ಆಗೋ ರೀತಿ ಏನಾದರೂ ಮಿಷಿನ್ಗಳನ್ನು ರೆಡಿ ಮಾಡಿದರೆ ನಮ್ಗೆ ಭಾಳ ಅನುಕೂಲ ಆಗಿದೆ. ನಮ್ಮ ಭಾಳಷ್ಟು ಫ್ರೆಂಡ್ಸಿಗೆ ಹೇಳ್ತೀನಿ, ಯಾರಿಂದ ನಮ್ಗೆ ಸಿಕ್ಕಿಲ್ಲ ಸರ್.

ಮುಂದೆ ಕೇಳಿ ದ್ಯಾಮವನ ಪ್ರಾರ್ಥನೆ. ಸರಿ